ಗೋದಾರಮ್ಮ ಒಳ್ಳಂತ ಎಂದು ಕಮ್ಮ ಕಲವರಂ ಕಡಲಿ ಒಡಿಲು ಕಲಿಸಿ ಪೋತೆ ಕಲವರಂ ಇನ್ನಿ ಕಲಲಿಕ ಎಂದುಕೋ ಕನ್ನಿ ಕಲಲಿಕ ಕೋರುಕೋ ಕಲವರಿಂತೆ ಕೌಗಿಳಿಂತೆ ಒಯ್ಯಾರಿ ಗೋದಾರಮ್ಮ ಒಳ್ಳಂತ ಎಂದು ಕಮ್ಮ ಕಲವರಂ ಸ್ವಪ್ನಂ ಕಲನೋ ಲೇನೋ ನೀವು ನಾ ಸತ್ಯಂ ಅವನೋ ಕಾನೋ ಊಹ ನೀವೇ ಉಸುರು ಕಾರಾದ ಮೋಹ ಮಲ್ಲೆ ಉಸುರು ಕೋರಾದ ನಕ್ಷತ್ರಾಲು ಮೂವಲ್ನೆ ಮುದ್ದಾಡಂಗ ಮೂವ ಗೋಪಾಲು ನಿರಾಧಿಕ ಆಕಾಶ ಒಯ್ಯಾರಿ ಗೋದಾರಮ್ಮ ಒಳ್ಳಂತ ಎಂದು ಕಮ್ಮ ಕಲವರಂ ಕಡಲಿ ಒಡಿಲು ಕಲಿಸಿ ಪೋತೆ ಕಲವರಂ.